ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ಸ್ಥಾಪಿಸಲು ಸರ್ಕಾರ ಸಿದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತದಿಂದ ಪ್ರಸಕ್ತ ಸಾಲಿನಲ್ಲಿ 900 ಕೋಟಿ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ರಫ್ತು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. 616 ಕೋಟಿ ರೂಪಾಯಿ ವೆಚ್ಚದ ಉಜಿರೆ ಧರ್ಮಸ್ಥಳ ಪೆರೆಯ ಶಾಂತಿ ದ್ವಿಪಥ ರಸ್ತೆಗೆ ಇಂದು ಶಿಲಾನ್ಯಾಸ. ರಾಜ್ಯದಲ್ಲಿ ಜನವರಿಯಿಂದ ಇಂದಿರಾ ಆಹಾರ ಕಿಟ್ ಯೋಜನೆ ಜಾರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ನಮ್ಮ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀಮತಿ ಸುಮಾ ಆರ್ ಪಿನ್ನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಆನಂತರದಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳಿ, ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀಮತಿ ಸುಮಾ ಆರ್ ಪಿನ್ನಿ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಕೊಪ್ಪಳ ಜಿಲ್ಲೆಯ ಚಿಲಕಮುಖಿ ಗ್ರಾಮದ ರೈತ ಮಹಿಳೆಯಾಗಿರ್ತಕ್ಕಂಥ ಸುಮಾ ಆರ್ ಪಿನ್ನಿ ಇವರು ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ಅವರ ಕೃಷಿಯ ಅನುಭವಗಳನ್ನೆಲ್ಲ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸುಮಾರು 12 ಎಕರೆಯಲ್ಲಿ ಒಂದಿಷ್ಟು ಮಾವು ಮತ್ತು ಒಂದಿಷ್ಟು ಮಿಶ್ರ ಅಂತರ ಬೆಳೆಗಳಾಗಿ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಅವ್ರು ಬೆಳೀತಾ ಇದ್ರು. ಮೆಕ್ಕೆಜೋಳ, ತೊಗರಿ, ಸಜ್ಜೆ, ಹಿಂಗಾರಿಗೆ ಬೆಳೆಗಳಾಗಿ ಉದ್ದು, ಹೆಸರು, ಅಲಸಂದಿ, ಮಡಕೆ, ಶೇಂಗಾ, ಹೀಗೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಕೃಷಿಯಿಂದನೇ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಕೃಷಿಯ ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಅಮ್ಮ ಸುಮಾ ಅವರೇ. ನಮಸ್ಕಾರ ಸರ್. ನಿಮ್ಮ ಸರ್ನೇಮ್ ಪಿನ್ನಿ ಅಂತ ಇದೆ, ಏನಮ್ಮ ಇದು ವಿಶೇಷ? ಸರ್, ಹಿಂದೆ ಹಿರಿಯರು ಮಾಡಿದ್ದಾರೆ ಸರ್ನೇಮ್, ನಮಗೂ ಅದ್ರದ್ದು ಅಷ್ಟು ಮಾಹಿತಿ ಇಲ್ಲ. ಬಟ್ ಏನಪ್ಪ, ಸುಮಾ ಆರ್ ಪಿನ್ನಿ ಅಂತ ಕುಂತಲ್ಲ, ನಾವೆಲ್ಲ ಅದನ್ನೇ ಮೆನ್ಷನ್ ಮಾಡ್ತೀವಿ ಸರ್. ಇದು ಯಾಕೆ ಬಂತು ಅಂತ ಏನಾದ್ರು? ಇಲ್ಲ ಸರ್, ಅಷ್ಟು ಹಿನ್ನೆಲೆ ನಮ್ಗೆ. ಏನು ಓದಿದ್ರಿ ಅಮ್ಮ? ನಾವು ಬಿ ಎ ಬಿಎಡ್ ಆಗಿದೆ ಸರ್. ಬಿ ಎ ಬಿಎಡ್ ಓದಿದ್ರಿ? ಗುಡ್. ಈ ವ್ಯವಸಾಯದ ನಂಟು ಹೇಗೆ ನಿಮ್ಗೆ? ಮೊದ್ಲೆಲ್ಲ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಇತ್ತ ಅಥವಾ ಹೇಗೆ ಇಲ್ಲಿಂದ? ಇಲ್ಲ ಸರ್, ನಾವ್ ಅವಾಗ ಕಾಲೇಜ್ಗೆ ಹೋಗ್ತಿದ್ವಿ ರೀ, ತಂದೆ ತಾಯಿ ಊರಲ್ಲಿದ್ದಾಗ ಅವ್ರ ಆಶ್ರಯದಲ್ಲೇ. ಮದ್ವೆ ಆದ್ಮೇಲೆ ರೈತರಿಗೆ ಕೊಟ್ಟಿದ್ದಾರೆ ನಮ್ನೆ, ಹಾಗಾಗಿ ಅವರಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಮನೆಯವರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗಲಿ ಅಂತಂದ್ ನಾವ್ ಅವ್ರ ಜೊತೆ ಕೈ ಜೋಡಿಸ್ತಾ ಇದೀವಿ. ಈಗ ಒಬ್ಬ ಹೆಣ್ಮಗಳು ಎಜುಕೇಶನ್ ಮಾಡ್ತಾ ಮಾಡ್ತಾ ಅಲ್ಲಿ ಕೃಷಿಯ ಕೆಲಸ ಮಾಡದೇನೆ ಬಂದಿರ್ತಾರಂತ ಇಟ್ಕೊಳ್ಳಿ. ಇಲ್ಲಿ ಕೃಷಿಗೆ ನೀವು ಹೊಂದ್ಕೊಳ್ಳೋದಕ್ಕೆ ಆ ಅನುಭವಗಳು ಅಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಇಲ್ಲಿ ಈ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇರ್ಬೋದು, ಆಗೆಲ್ಲ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಇದು ಅನ್ಸಿತ್ತು ಸರ್, ಗೊತ್ತಾಗಲಿಲ್ಲ. ಬಟ್ ಬರ್ಬರ್ತಾ ಬರ್ಬರ್ತಾ ಎಲ್ಲ ಲೇಬರ್ ಅವ್ರ ಜೊತೆಗೆ ಕೂಡ್ಕೊಂಡು ಅವ್ರ ಯಾವ ತರ ಮಾಡ್ತಾರ ನೋಡ್ಕೊಂಡು ನೋಡ್ಕೊಂಡು ಕಲ್ತೀವಿ ಸರ್. ಮನೇಲೆಲ್ಲ ಕೃಷಿದೇ ಇದೈತಲ್ಲ, ಅಲ್ಲಾದ್ರೆ ಕೃಷಿದೇ ಐತ್ರಿ ತವ್ರ ಮನೇಲಿ, ಸ್ವಲ್ಪ ಬೇಸಿಕ್ ಗೊತ್ತಿತ್ತು. ಬಟ್ ಅವಾಗ ಮಾಡಿದ್ದಿಲ್ಲ ಪ್ರಾಕ್ಟಿಕಲ್, ನಮ್ದು ಇರ್ಕಲ್ಗಡ ಸರ್. ಇರ್ಕಲ್ಗಡ? ಹಾ ಸರ್. ತುಂಬಾ ದೂರ ಏನಲ್ಲ. ಹಾ ಹಾ, ಇಲ್ಲ ಸರ್, ನಿಯರ್. ಹಂಗಾಗಿ ಮನೇಲೆಲ್ಲ ಗೊತ್ತಿತ್ತು ಅದ್ರದ್ದು ಏನು ವಾತಾವರಣ ಅನ್ನೋದು. ಸ್ವಲ್ಪ ಏನಪ್ಪ ಬಂದ್ ಮಾಡೋದೊಂದೇ ಕಲಿಬೇಕಾಗಿತ್ತು, ಕಲ್ತೀವಿ ಸರ್. ಈಗ ನಿಮ್ಮ ಜವಾಬ್ದಾರಿಗಳು ಏನೇನು ಇರ್ತದೆ ಕೃಷಿಯಲ್ಲಿ ಮಹಿಳೆಯರಾಗಿ? ಅದೇ ಸರ್, ಮನೆಯಲ್ಲಿ ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗಿ, ಹೊಲದಲ್ಲಿ ಏನೈತಿ ನಮ್ ಕೆಲ್ಸ ಏನಿರುತ್ತೆ ಅದೇ ಮಾವು ಮಾಡ್ತಿರ್ತೀವಲ್ಲ, ಅದ್ರದ್ದು ಒಂದ್ ಸ್ವಲ್ಪ ನಮ್ಮ ದನ ಅವೆಲ್ಲ ಇದಾವೆ, ಸ್ವಲ್ಪ ಮೇವು ಏನಾದ್ರೂ ಇದು ಮಾಡ್ತಾ ಹೊಲದಲ್ಲಿ ಕಾಲ ಕಳ್ಕ. ದನಕರುಗಳು ಎಷ್ಟಿದ? ದನ ಒಂದು 10 ಎಮ್ಮೆ ಇವೆ ಸರ್. ಓ, 10 ಎಮ್ಮೆಗಳಿದೆ ಸರ್. ಹೈನುಗಾರಿಕೆ ಇದೆ ನಿಮ್ದು? ಹಾ, ಹೈನುಗಾರಿಕೆ ಇದೆ ಸರ್. ಹಾಲು ಮಾರಾಟ ಮಾಡ್ತೀರಾ? ಹಾಲು ಆಗ್ತದೆ, ಡೈರಿಗೆ ಆಗ್ತದೆ ಸರ್. ಓಹೋ, ಪ್ರತಿದಿನ ಎಷ್ಟು ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ ನಿಮ್ಗೆ? 2.5 ಲೀಟರ್ ಆಗ್ತದೆ ಸರ್ ಡೈಲಿ. ಒಂದು ಸರ್ ಒನ್ ಟೈಮ್ ಮನೆಗೆ ಯೂಸ್ ಮಾಡ್ತೀವ್ರಿ, ಬೆಳಗ್ಗೆ ಟೈಮ್ ಅಷ್ಟೇ ನಾವು ಹಾಕೋದು. 2.5 ಲೀಟರ್? ಹಾ, 5 ಲೀಟರ್ ಆಗ್ಬೋದು ಸರ್ ಡೈಲಿ. ನಾವು ಮತ್ತೆ ಒಂದು ಟೈಮ್ ನಾವು ಮನೇಲಿ ಉಳಿಸ್ಕೊಂಡು ಒನ್ ಟೈಮ್ ಅಷ್ಟೇ ಹಾಕ್ತೀವಿ ಸರ್. 10 ಎಮ್ಮೆಗಳು ಸೇರಿ ಇಷ್ಟೇ ಹಾಲು ಅಂದ್ರೆ ಸರ್? 10 ಎಮ್ಮೆಗಳು ಇರೋದಿರಲ್ಲರಿ, ಟೈಮ್ ಟು ಟೈಮ್ ಇರ್ತೇವಲ್ಲ ಒಂದೊಂದು ಆತರ. ಒಟ್ ಪ್ರತಿದಿನ 5 ಲೀಟರ್ ನಿಮ್ಮಲ್ಲಿ ಹಾಲು ಕಾಮನ್ ಆಗಿದೆ ಸರ್. ಒಂದು ಒಂದ್ ನಿಂತಂದ್ರೆ ನೆಕ್ಸ್ಟ್ ಇನ್ನೊಂದಾದ್ರೆ ಇರ್ತಿರ್ತಾವಲ್ರಿ, ನಡೆಯುತ್ತ. ಸೊ ಇದರದು ಆದಾಯ ಇದೆ ಈಗ ಕೃಷಿಗೆ. ಈಗ ಕೃಷಿ ಅಂದ್ರೇನೆ, ಈಗ ನಿಮ್ಗೆ ಭೂಮಿ ಇರ್ತದೆ, ಆ ಭೂಮಿಯ ಗುಣಮಟ್ಟ ಅದರ ಫಲವತ್ತತೆ ಇದ್ ಕಾಪಾಡ್ಕೊಳ್ಳಕ್ಕೆ ಬಹಳ ರೈತರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಏನೇನ್ ಮಾಡ್ತೀರ ನೀವೆಲ್ಲ ಸೇರ್ಕೊಂಡು? ಅದೇ ಸರ್, ತಿಪ್ಪಿ ಗೊಬ್ಬರ ಆ ತರದೆಲ್ಲ ಹಾಕ್ತಾರ್ರಿ ಆಫೀಸ್. ಅದು ಟ್ರ್ಯಾಕ್ಟರಿ ಓಡಿಸ್ತಾರಲ್ರಿ, ಅದ್ರಾಗೇನೋ ಇದು ರೂಟ್ ಆ ಓಡಿಸಿದ್ರೆ ಮಣ್ಣೆಲ್ಲ ಕೆಳಗದ ಮೇಲೆ ಮೇಲೆ ಕೆಳಗಾಗಿ ಚೆನ್ನಾಗಿದ್ ಬರ್ತಂತ ಆತರ ಮಾಡಿದ್ರೆ ಜಾಸ್ತಿ ಸರ್ ತಿಪ್ಪಿ ಗೊಬ್ಬರ. ತಿಪ್ಪಿ ಗೊಬ್ಬರ ನಾವ್ ಮತ್ತೆ ಎಮ್ಮಿ ಜಾಸ್ತಿ ಅಲ್ಲ ಸರ್, ಆಲ್ಮೋಸ್ಟ್ ತಿಪ್ಪೆ ಗೊಬ್ಬರ ನಾವ್ ಬಳಸಿದ್ರಿ. ತಿಪ್ಪೆ ಗೊಬ್ಬರ ಸಾಕಷ್ಟು ಸಿಗುತ್ತೆ ಸಿಗುತ್ತೆ ಸರ್, ನೀವು ಬೇರೆ ಎಲ್ಲ ಖರೀದಿ ಮಾಡೋದು? ಇಲ್ಲ, ಖರೀದಿ ಮಾಡೋದು ಸರ್. ಈ ಮಾವು ಬೆಳೆಯನ್ನ ಬೆಳೆಯೋದಕ್ಕೆ ಯಾವಾಗ್ಲಿಂದ ಶುರು ಮಾಡಿದ್ರಿ? ಮಾವದ 7 ವರ್ಷ ಆಗಿರ್ಬೇಕು ಸರ್. 7 ವರ್ಷ. 7 ವರ್ಷಗಳಿಂದ? ಹಾ, 7 ವರ್ಷ. ಈಗ ಎಷ್ಟು ಎಕರೆಯಲ್ಲಿ ಮಾವು ಇದೆ ನಿಮ್ದು? ಅದೇ 6 ಎಕರೆ ಇದೆ ಸರ್. 6 ಎಕರೆ ಮಾವು ಹಾಕಿದಿರಿ? ಹಾ ಸರ್. ಯಾವ್ಯಾವ ತಳಿಗಳಿದಾವ ಮಾವು? ಅದೇ ಬೇನಿಸ್ ಅನ್ನೋ ತಳಿ ಇದೆ ಸರ್, ಕೇಸರ್ ಮತ್ತ ಇದು ಬೇನಿಸ ಜಾಸ್ತಿ ಇರ ಸರ್, ಮಲ್ಲಿಗೆ, ಜವಾರಿ ಚಟ್ನಿಕಾಯಿ ಗಿಡ ಅಂತಾರಲ್ಲ ಇಷ್ಟೇ ಸರ್. ಚಟ್ನಿಕಾಯಿ ಗಿಡ ಅಂದ್ರೆ ಅದು ಚಟ್ನಿ ಹಾಕ್ಲಿಕ್ಕಾಗಿನ ಹೋಯ್ತಾ ಸರ್? ಜವಾರಿ ಅಂತ ಇಷ್ಟು ಸಣ್ಣದ್ ಬರ್ತ್ರಿ, ಚಿಕ್ಕ ಕಾಯಿ ಇರತ್ರಿ, ಬಹಳ ಹುಳಿ ಇರತ್ರಿ. ಚಟ್ನಿ ಏನಾದ್ರು ಹಾಕಿದ್ರೆ ತಡೆಯುತ್ತಂತ ಸಪರೇಟ್ ಹಾಕಿರ್ತಾರೆ. ಎಷ್ಟು ಗಿಡಗಳಿವ್ರಿ? ಅವು ಒಂದು 10 ಇರ್ಬೇಕು ಸರ್. ಅದನ್ನೆಲ್ಲ ಖರೀದಿಗೆ ಇಲ್ಲಿಗೆ ಬರ್ತಾರ ಅಥವಾ ನೀವು ಹೋಗಿ ಮಾರ್ಕೆಟಲ್ಲಿ ಮಾರ್ತಾರೆ? ಇಲ್ಲ, ಅದೇ ಸರ್, ಇವರಿಗೆ ಕೊರ ಅಂತ ಇರ್ತಾರಲ್ಲ ಅವ್ರಿಗೆ ಕೊಡ್ತೀವ್ರಿ. ಅವ್ರಿಗೆ ಕೊಟ್ಬಿಡ್ತೀವ್ರಿ. ಈ ತರ ಚಟ್ನಿಗಾಯಿ ಅವರೆಲ್ಲ ಅವ್ರ ಮಾರ್ಕೆಂತಾರ್ರಿ, ನಾವೇನ್ ಮಾಡಂಗಿಲ್ರಿ, ಅವ್ರಿಗೆ ಕೊಟ್ಟಿರುತ್ತೆ ಸರ್. ಈಗ ಮಾವು ಒಳ್ಳೆ ಇಳುವರಿ ಬರಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಈ ಗಿಡ ಮರಗಳ ಸಾಕಾಣಿಕೆ ಮತ್ತೆ ನೀವು ಪೋಷಣೆ ಮಾಡೋದಾಗಿರ್ಬೋದು, ಏನಾದ್ರೂ ಅವುಗಳಿಗೆ ಔಷಧಿ ಸಿಂಪರಣೆ ಮಾಡೋದಾಗಿರ್ಬೋದು, ಏನೇನ್ ಮಾಡ್ತಿರ್ತೀರಿ? ಔಷಧಿ ಏನ್ ಸಿಂಪರಣೆ ಮಾಡಲ್ಲ ಸರ್ ನಾವಂತೂ. ಮತ್ ಅವ್ರಿಗೆ ಕೊಟ್ಟಿರ್ತಲ್ಲ ಅವ್ರು ಏನ್ ಮಾಡ್ತಾರೆ ನಮ್ಗ ಅಷ್ಟು ಮಾಹಿತಿ ಇಲ್ರಿ ಅವ್ರದ. ಬಟ್ ನಾವು ತಿಪ್ಪಿ ಗೊಬ್ಬರ ಹಾಕೋದು ಎಲ್ಲ ನೀಟಾಗಿ ಅನ್ನ ರೌಂಡ್ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡೋದ್ರಿ, ಸ್ಪ್ರಿಂಕ್ಲರ್ ಡ್ರಿಪ್ ಇಂದ ವ್ಯವಸ್ಥೆ ಮಾಡ್ತೀವ್ರಿ, ಮಾಡಿ ಸಗಣಿ ಗೊಬ್ಬರ ಹಾಕೋದು ಈ ತರ. ಮೇಲೆಲ್ಲ ಗಿಡಗಳ ಚಿಗುರು ಇದ್ರ ಬಂದಿರ್ತಾವಲ್ರಿ, ಕಟಿಂಗ್ ಮಾಡ್ತಾರೆ. ಪೀಕ್ ಬಂದ ಮೇಲೆ ರೀ ಕಾಯಿ ಹಣ್ಣೆಲ್ಲ ತಕೊಂಡ ಮೇಲೆ ನೀಟಾಗಿ ಏನೇನೈತೆ ನಾವು ಕಟಿಂಗ್ ಮಾಡಿ ಚೆನ್ನಾಗಿ ಮಾಡಿ ಮುಂದೆ ನೆಕ್ಸ್ಟ್ ಗಿಡ ಚೆನ್ನಾಗಿ ಬರ್ತಾನ ಅದಕ್ಕೆ ಅನ್ನ ಮಾಡ್ತಾರೆ. ಸೊ ಇವು ಎಲ್ಲ ಚಟುವಟಿಕೆಗಳು ನೀವೇ ಮಾಡ್ಕೊಳ್ಬೇಕು? ನಾವು ಮಾಡ್ಕೊತೀವಿ. ಕಾಯಿ ಕಟ್ಟಿದ ಮೇಲೆ ಎಲ್ಲ ಖರೀದಿದಾರ ಕೈಯಾಗ ಹೋಗ್ತಾರೆ, ಹೋಗ್ಬಿಡ್ತದೆ. ಬಟ್ ಅಲ್ಲಿವರೆಗೂ ಸಹಿತ ಇವೆಲ್ಲ ನಾವು ಮೇಂಟೆನೆನ್ಸ್ ಮಾಡೋದು ಸರ್ ಅಲ್ಲಿವರೆಗೂ. ನಿಮ್ಮ ಕುಟುಂಬದವರೇ ಇಷ್ಟೆಲ್ಲ ಮಾಡಬಹುದಾ ಅಥವಾ ಆಳುಗಳ ಅಗತ್ಯ ಇರ್ತದ? ಆಳುಗಳ ಅಗತ್ಯ ಇರುತ್ತೆ ಸರ್. ಎಷ್ಟು ಜನ ಆಳುಗಳು ಬರ್ತಾರಮ್ಮ? ಒಂದ್ 5 ಮಂದಿ ಹಿಂಗೆಲ್ಲ ಬರ್ತಾರೆ ಸರ್, ಎಲ್ಲ ನೀಟಾಗಿ ಕೆತ್ತದ ಅದೆಲ್ಲ ಇರುತ್ತೆ ಗಿಡದ ಕೆಳಗೆಲ್ಲ, ಹಂಗಾಗಿ ಆಳುಗಳ ವ್ಯವಸ್ಥೆ ಬೇಕ್ರಿ. ನಿಮ್ಮಲ್ಲಿ ಆಳುಗಳ ಲಭ್ಯತೆ ಇದೆ? ಲಭ್ಯತೆ ಇದೆ, ಆಳುಗಳ ಕೊರತೆ ಏನಿಲ್ಲ. ಹಂಗೇನಿಲ್ರಿ, ರೈತರಿ ಕೊರತೆನೆ ಇರುತ್ತ, ಬಟ್ ಹಂಗ ಟೈಮ್ ಟೈಮ್ ಇದಾಗ ಒಂದ್ ಸ್ವಲ್ಪ ಫ್ರೀ ಇದ್ದಾಗ ಕರ್ಕೊಂಡ್ರ ಇದಾಗುತ್ತೆ. ಬಹಳ ಕೆಲ್ಸ ಎಲ್ಲರೂ ಸ್ಟಾರ್ಟ್ ಆದಾಗ ಕರೆಯಕ್ ಹೋದ್ರೆ ಸಿಗಂಗಿಲ್ಲ. ಈಗ ನಿಮ್ ಕಡೆಗೆ ಸೀಡ್ಸ್ ಚಟುವಟಿಕೆ ಜಾಸ್ತಿ ಇರ್ತದೆ? ಹೌದಾ. ಅಲ್ಲಿ ಆಳುಗಳು ನಿರಂತರವಾಗಿ ಕೆಲಸ ಇರ್ತದೆ, ಅಂತ ಟೈಮಲ್ಲಿ ಈ ತರದ ಕೆಲಸಗಳಿಗೆಲ್ಲ ರೈತರು ಬರ್ತಾರ? ಕೂಲಿ ಆಳುಗಳು ಇಲ್ಲ ಬರ್ತಾರೆ, ಇದಕ್ಕೆಲ್ಲ ಗಂಡ್ ಮಕ್ಳು ಬೇಕಾಗುತ್ತೆ. ಗಂಡ್ ಮಕ್ಳು ಆಲ್ಮೋಸ್ಟ್ ಕ್ರಾಸಿಗೆ ಹೋಗಂಗಿಲ್ರಿ, ಹೆಣ್ಮಕ್ಳು ಕ್ರಾಸಿಂಗ್ ಜಾಸ್ತಿ. ಗಂಡ್ ಮಕ್ಳು ಫ್ರೀ ಇರ್ತಾರಲ್ರಿ ಈ ತರ ಕೆಲ್ಸಕ್ ಬರ್ತಾರ್ರಿ, ಸ್ವಲ್ಪ ಹಾರ್ಡ್ ಆಗುತ್ತಲ್ರಿ ಈ ವರ್ಕಿಗೆ ಗಂಡ್ ಮಕ್ಳ ಬರತ್ರಿ. ನಿಮ್ ಭಾಗದಲ್ಲಿ ಕೂಲಿ ಎಷ್ಟಿದೆ? ನಮ್ ಭಾಗದಲ್ಲಿ 400-500 ರೂಪಾಯಿ ಇದೆ ರೀ ದಿನಗೂಲಿ. ಹಾ, ದಿನಗೂಲಿ. ಓಹೋಹೋ. ಅಂದ್ರೆ ನಿಮ್ಮಲ್ಲಿ ಇರ್ಕಲ್ಗಡ ಹೋಬಳಿ ವ್ಯಾಪ್ತಿ, ನಿಮ್ ಗ್ರಾಮ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಒಂದ್ ರೀತಿಯಿಂದ ಉದ್ಯೋಗ ಇದ್ದೇ ಇರ್ತದೆ. ಇರುತ್ತೆ ಸರ್, ನಿರುದ್ಯೋಗಿಗಳಂತೇನಿ ಇರಲ್ಲ, ಕೃಷಿನೇ ಹೆಚ್ಚು ಕೆಲಸ ಕೊಡ್ತಾರೆ. ಕೃಷಿನೇ ಮೇನ್ ಇದಲ್ರಿ, ಆಧಾರ ಅಲ್ರಿ, ಹಂಗಾಗಿ ಇದೇ ಇರುತ್ತೆ ಸರ್. ಮತ್ ಬೇಸಿಗೆಯಲ್ಲಿ ಕೂಡ ಹೂವಿನ ವ್ಯವಸ್ಥೆ ಇರುತ್ತೆ, ಬೇಸಿಗೆಯಲ್ಲಿ ಖಾಲಿ ನೀರಂಗಿಲ್ಲ, ಹೂ ಹೊರಗೆ ಹೋಗ್ತಿರ್ತಾರ್ರಿ. ಆತರ ಒಂದಲ್ಲ ಒಂದ್ ಇದೇ ಇರುತ್ತೆ. ಅಂದ್ರೆ ಯಾವ ತರದ ಹೂ? ಅದೇ ಇದ್ರಿ, ಸಣ್ಣ ಮಗ್ಗಿ ಅಂತಾರಲ್ರಿ, ಅದನ್ನು ಬೆಳಿತಾರೆ ಈ ಭಾಗದಲ್ಲಿ. ನೀವು ಹಾಕಿದ್ರಿ? ಇಲ್ಲ ಸರ್. ಸೊ ಒಟ್ಟು ನಿರಂತರವಾಗಿ ಕೂಲಿ ಕಾರ್ಮಿಕರಿಗೆ ಇಲ್ಲಿ ಕೆಲಸ ಇದ್ದೇ ಇರ್ತದೆ. ಮಾವು ಬೆಳೆಗಾರರು ಇದಾರೆ, ಹೂ ಬೆಳೆಗಾರರು ಇದಾರೆ, ಸೀಡ್ಸ್ ಮಾಡುವಂತ ರೈತರು ಇದಾರೆ. ಸೊ ನಿರಂತರವಾಗಿ ಕೂಲಿಕಾರರಿಗೆ, ಬಡವರಿಗೆ ಕೆಲಸ ಬೇಕು ಅಂದ್ರೆ ಇಲ್ಲಿ ಸಿಗ್ತಾ ಇರ್ತದೆ. ಹಾಗಾಗಿ ನಿಮ್ ಭಾಗದ ಜನ ಹೆಚ್ಚು ವಲಸೆನೂ ಹೋಗಲ್ಲ ಬೇರೆ ಕಡೆ, ತುಂಬಾ ದೂರ ಹೋಗಿ ಅಲ್ಲಿ ಜೀವನ ಮಾಡೋದು ಆತರದೇನಿಲ್ಲ, ಸ್ಥಳೀಯವಾಗಿನ ಉದ್ಯೋಗ. ಈ ಮಾವಿನ ಬೆಳೆಗಳಲ್ಲಿ ಬೇನಿಸ ಮತ್ತೆ ಕೇಸರ್ ಎಲ್ಲ ಬೆಳೀತಾ ಇದ್ರಿ, ಯಾವ ಯಾವ ತಳಿಗೆ ಹೆಚ್ಚು ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ? ಕೇಸರ ಮಲ್ಲಿಕ್ಗ ಬಹಳ ಬೇಡಿಕೆ ಇದೆ ಸರ್, ಈಗಲೂ ಟ್ರೆಂಡ್ ಅಂದ್ರೆ ಅದರಿ. ಅವಾಗ ಇತ್ರಿ ಏನು ಬೇನಿಸ ಅದೆಲ್ಲ, ಅವೆಲ್ಲ ಈಗ ಜಾಸ್ತಿ ಕ್ರಿಮಿಕೀಟಗಳಾಗದಕ್ಕ, ಹುಳುಗಳು ಜಾಸ್ತಿ ಆಗೋದಕ್ಕ ಮಲ್ಲಿಕ್ ಮತ್ತು ಬೇನಿ ಇದಕ್ಕ ಕೇಸರಿಗೆ ಬಹಳ ಇವಕ್ಕೆ ಹುಳ ಆಗೋದಿಲ್ಲ, ಆಗುತ್ತೆ ಕಡಿಮೆ ಪ್ರಮಾಣ ರೀ. ಬೇನೆಸ್ ಜಾಸ್ತಿ ಬರುತ್ತೆ, ಅದೇನೋ ಊಜಿ ಟೈಪ್ ಬಂದ ಅದು ಬೇಗ ಕೆಡತ್ ಸರ್. ಅದು ಸ್ವಲ್ಪ ಚೆನ್ನಾಗಿರುತ್ತೆ, ಮಲ್ಲಿಕ್ ಆಯ್ತು ಕೇಸರ್ ಆಯ್ತು, ರಫ್ ಟೈಪ್ ಸಿಗುತ್ತೆ. ಈ ಊಜಿ ಕಾಟ ಕೇಸರಲ್ಲಿ ಮತ್ತೆ ಮಲ್ಲಿಕದಲ್ಲಿ ಕಡಿಮೆ ಕಡಿಮೆ ಕಡಿಮೆ ಬೇನೆಸ್ ಮಾತ್ರ ಜಾಸ್ತಿ ರೀ ಸರ್. ಹಂಗಾಗಿ ಈಗೆಲ್ಲ ಬೇನೆಸ್ ಬಿಟ್ಟ ಕೇಸರ್ ಮತ್ತು ಅದಕ್ಕೆ ಡಿಮಾಂಡ್ ಜಾಸ್ತಿ ಅಲ್ರಿ, ಅವೆರಡನ್ನ ಆಗ್ತಿದ್ದಾರೆ ಈ ಕಡೆ ರೈತರು. ಈ ಊಜಿ ನಿಯಂತ್ರಣಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಊಜ ನಿಯಂತ್ರಣಕ್ಕೆ ಆಲ್ಮೋಸ್ಟ್ ಇದಕ್ಕೆ ಹೋಗ್ಲೇಬೇಕ್ರಿ, ಔಷಧಿ ಸಿಂಪಡಣೆಗೆ ಹೋಗ್ಲೇಬೇಕ್ರಿ. ಅದಕ್ಕೆ ಮತ್ತ ಬೇರೆ ದಾರಿ ಇಲ್ರಿ. ಅದೆಲ್ಲ ನೀವೇ ಮಾಡ್ತೀರಾ? ನಂತರ ಗುತ್ತಿಗೆ ಕೊಟ್ಟಿರ್ತಾರೆ. ಈಗ ಗಿಡಗಳ ಲೆಕ್ಕದಲ್ಲಿ ನಿಮ್ಗೆ ಹಣ ನಿಗದಿ ಮಾಡ್ತೀರಾ ಹೇಗೆ? ಈಗ ಕಾಂಟ್ರಾಕ್ಟ್ ಕೊಡ್ತೀರಾ ನೀವು, ಮಾವಿನ ತೋಟ ಖರೀದಿ ಬರ್ತಾರೆ? ಖರೀದಿ ಸರ್. ಅದು ಹೇಗ್ ಮಾಡ್ತಾರೆ ಅವ್ರು? ಅದೇ ಗಿಡಗಳ ಕಾಯಿ ಅವರೆಲ್ಲ ನೋಡ್ತಾರೆ, ಯಾವ ತರ ಬರ್ತಾ ಪೀಕ್ ಎಲ್ಲ ನೋಡ್ಕೊಂಡು ಇಷ್ಟ ಅಂತ ಕೇಳ್ತಾರ, ನಮಗೆ ಹೆಂಗ ಸಫಿಸಿಯಂಟ್ ಆಗುತ್ತೆ ಆ ರೇಟಿಗೆ ಕೊಡ್ತಾರೆ. ನೀವು ಟೋಟಲ್ ಆಗಿ ಕಾಂಟ್ರಾಕ್ಟ್ ಕೊಟ್ಬಿಡ್ತೀರ? ಕೊಟ್ಬಿಡ್ತೀವಿ ಸರ್. ಪ್ರತಿ ವರ್ಷ 6 ಎಕರೆ ಮಾವುಗಳಿಂದ ಎಷ್ಟು ನಿಮ್ಗೆ ಹಣ ಸಿಗ್ತಾ ಇದೆ? 3 ಲಕ್ಷ ರೂಪಾಯಿ ಸಿಗುತ್ತೆ. 3 ಲಕ್ಷ? ಹಾ ಸರ್. ಸಾಕನ್ಸುತ್ತಾ ಇದು? ಇನ್ನು ಬೇಕ್ರಿ, ಅದ್ರ ಮೇಂಟೆನ್ಸ್ ಬಹಳ ಐತ್ರಿ, ಅದನ್ನೆಲ್ಲ ನೀಟ್ ಆಗಿ ಮಾಡಿದ್ರೆ ಇನ್ನು 5 ಲಕ್ಷ ತನ ಆಗ್ಬೋದು. ಅದು ಸುತ್ತೋರ್ದೆಲ್ಲ ತಂತಿ ಬೇಕಾಗುತ್ತೆ, ಅದಕ್ಕೆ ವ್ಯವಸ್ಥೆ, ಅವ್ರಿಗೆ ಇರೋದಕ್ಕೆ ಒಂದ್ ರೂಮ್ ಬೇಕು. ಈಗಿದೆ ಬಟ್ ತಗಡಿನ ಟೈಪ್ ಇದೆ ಸರ್, ಅವ್ರಿಗೆ ಚೆನ್ನಾಗಿ ಮನೆದು ಎಲ್ಲ ವ್ಯವಸ್ಥೆ ಮಾಡಿ ಸೈಡ್ ಎಲ್ಲ ಕಂಬಗಳು ಹಾಕೊಟ್ರೆ ಇದೆ ನಮ್ ತೋಟನ 3 ಲಕ್ಷ ಇದ್ದಿದ್ದು 5 ಅಥವಾ 6 ಲಕ್ಷ ಆಗ್ಬೋದು. ಅದ್ ಮೇಂಟೆನ್ಸ್ ಬೇಕು. ನೀವು ಹೇಗೆ ನಿರ್ವಹಣೆ ಮಾಡಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ಸರ್. ಈ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರೆ ಆದಾಯ ಜಾಸ್ತಿ ಬರುತ್ತೆ ಮುಂದೆ? ಅದೇ ಮಾಡ್ಬೇಕು ಸರ್. ಅಂದ್ರ ಸ್ವಲ್ಪ ಎಲ್ಲ ಕಮೆಂಡ್ ಐತಲ್ರಿ, ಈಗ ಕೂಡೈತಿ ಹೊಲ ಎಲ್ಲ, ಎಲ್ಲರೂ ಡಿವೈಡ್ ಆದ್ಮೇಲೆ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ತಂತಿದು ಇದೆಲ್ಲ ವ್ಯವಸ್ಥೆ ಮಾಡಿ ಮಾಡಿದ್ರೆಲ್ಲ ಚೆನ್ನಾಗಿರುತ್ತೆ. ಬಟ್ ಬಹಳ ಜನ ಇಲ್ಲ, ಸೈಡ್ ಎಲ್ಲ ಅಣ್ಣ ತಮ್ಳು ಹೊಲಗಳು ಇರ್ತಾವಲ್ಲ, ಈಗ ಒಬ್ರು ಹೊಲಕ್ಕೆ ಒಬ್ರು ಹೋಗ್ಬಾರ್ದ್ರಿ. ಈಗ ನಮ್ದು ಹೊಲದಲ್ಲೇ ನಾವ್ ಹಾಕಬೇಕಲ್ಲ, ಸ್ವಲ್ಪ ಅಳತಿ ಬೇಕಾಗತ್ತೆ. ಅದಕ್ಕೆ ಅಳತಿ ಇದ್ರೆ ನಮ್ಗ ಅಂದಾಜ್ ಸಿಗುತ್ತೆ ಹೆಂಗ್ ನಮ್ದು ಹೊಲ ಏನಂತ. ಹಂಗಾಗಿ ಬಿಟ್ಟಿದೆ ಸರ್. ಈಗ ಕೃಷಿಯಲ್ಲಿ ಅದು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇರಬಹುದು ಅಥವಾ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳೀತಾ ಇರಬಹುದು, ಕೃಷಿ ಇಲಾಖೆಯ ಸಹಾಯ ಬೇಕೇ ಬೇಕು. ಏನೇನ್ ತಗೊಳ್ತಾ ಇದ್ರೆ ಸರ್? ಅದ ಡ್ರಿಪ್ಪಿಂದು ಇರಿಗೇಷನ್ ಅವೆಲ್ಲ, ಮತ್ತ ಶೇಂಗಾಕ ಸ್ಪ್ರಿಂಕ್ಲರ್ ಏನ್ ಬೇಕಾಗುತ್ತೆ, ಅದು ಬಹಳ ವ್ಯವಸ್ಥೆ ಆಗಿದೆ ಸರ್ ನಮ್ಗೆ. ಮತ್ ಕಿಸಾನ್ ಇದ್ರದ ಅಮೌಂಟ್ ಮೋದಿಯವ್ರದ್ದು 6,000 ಕಿಸಾನ್ ಸಮ್ಮಾನ್ ಅದು ಬರುತ್ತೆ ಸರ್. ಅದು ಬರುತ್ತೆ. ಅದಂದ್ರೆ ಎಕರೆಗೆ 6,000 ಅಂತಾನ ಹೇಗೆ ಅದು? ರೈತರಿಗೆ ರೈತರಿಗೆ 2,000 ಹಾಕ್ತಾರಲ್ರಿ, ಆತರ 6,000 ಟೋಟಲ್ ಒಂದ್ ವರ್ಷ ಕೊಡ್ತಾರೆ. ಆತರ ವ್ಯವಸ್ಥೆ ಬರುತ್ತೆ. ಗೌರ್ಮೆಂಟ್ ಇಂದ ಸಬ್ಸಿಡಿ ಎಲ್ಲ ಇದೇನದವ್ ಯೂಸ್ ಮಾಡ್ಕೊಂಡ್ರಿ. ಈಗ ಡ್ರಿಪ್ ಇರಿಗೇಷನ್ ಯಾಕೆ ಶುರು ಮಾಡಿದ್ರಿ, ಯಾವ ಬೆಳೆಗಾಗಿನೇ ನೀವು ಮಾಡ್ಕೊಂಡ್ರಿ? ನಮ್ಮಲ್ಲಿ ನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಸರ್, ಹಂಗಾಗಿ ಈಗ ಕಟ್ಟಿದ್ರೆ ನೀರ್ ಜಾಸ್ತಿ ಬೇಕಾಗತ್ತ. ಈಗ ಈ ತರ ಡ್ರಿಪ್ ಸ್ಪ್ರಿಂಕ್ಲರ್ ಇಟ್ರೆ ನೀರ್ ಎಲ್ಲಿ ಪೋಲಾಗಂಗಿಲ್ಲ, ನೀಟಾಗಿ ಅದ್ ಗಿಡಕ್ಕೆ ಬಡ್ಡಿಗೆ ಹೋಗುತ್ತಾನ ಸಲುವಾಗಿ ಅದ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಜೊತೆಗೆ ಕಳೆ ಬೆಳೆಯೋದು ಸ್ವಲ್ಪ ಕಡಿಮೆ ಆಗ್ತದೆ. ಕಳೆನೇ ಕಡಿಮೆ ಆಗತ್ತೆ ಸರ್, ಬಹಳ ಕಡಿಮೆ ಆಗುತ್ತೆ. ಈಗ ನೋಡಿ, ನೀವು ಮೆಕ್ಕೆಜೋಳ ತೊಗರಿ ಸಜ್ಜೆ ಇವನ್ನೆಲ್ಲ ಬೆಳಿತೀರಿ ಅಂತ ಹೇಳಿದ್ರಿ, ಈ ಮಾವು ಏನು ಹಾಕಿದ್ರಿ ಮೊದ್ಲೆಲ್ಲ, ಅದರಲ್ಲಿ ಅಂತರ ಬೆಳೆಗಳಾಗಿ ಬೆಳಿತಾ ಇದ್ರ ಅಥವಾ ಈಗ ಪ್ರತ್ಯೇಕವಾಗಿ ಬೆಳಿತಾ? ಇಲ್ಲ, ಅವಾಗ ಬೆಳದಾರಿ, ಸ್ಟಾರ್ಟಿಂಗ್ ಒಂದ್ 3-4 ವರ್ಷ ಬರುತ್ತೆ ಪೀಕ್ ತೆಗ್ದಾರ, ಬಟ್ ಈಗ ದೊಡ್ಡ ಹೋಗ್ಯವಲ್ಲ ಗಿಡ, ಈಗ ಬರಂಗಿಲ್ಲ ಪೀಕ್. ನಾವು ಸಪರೇಟ್ ಬೇರೆ ಹೊಲ ಐತಲ್ಲ. ಎಷ್ಟ್ ಎಕರೆ ಇದೆ ಅದು? ಹೊರಗಡೆ ಹೊರಗಡೆ 6 ಎಕರೆ ಸರ್, ಈಗ 12 6 ಈ ಕಡೆ ಇದ್ರೆ 6 ಆ ಕಡೆ ಆಗುತ್ತೆ. ಅದ್ರಲ್ಲಿ ನಾವು ಬೆಳಿತೀವಿ ಸರ್. ಏನೇನ್ ಬೆಳಿತೀವಿ? ಅದೇ ಮೆಕ್ಕೆಜೋಳ, ಸ್ವಲ್ಪ ಸಜ್ಜಿ, ನಮ್ಮ ದನ ಇರೋದಕ್ಕೆ ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ, ಬೇಕಾ ಬೇಕಲ್ಲ ಮೇವು. ಹಂಗಾಗಿ ಇದು ಮತ್ತ ಹಾಡು ಕೂಡ ಅದಾವ್ರಿ ನಮ್ಗ. ಮತ್ ಮನೇಲಿ ಕಾಳು ಬೇಕಾಗಕ್ಕ, ಸಜ್ಜೆ ಆಯ್ತು ಈಗ ಮೆಕ್ಕೆಜೋಳ ತಿನ್ನಿಸ್ಬೇಕ್ರಿ ಅವಕ್ಕ, ಹಂಗ ಬೇಕಾಗತ್ತಲ್ಲ ಅವು ಹಾಡುಗಳು. ಹಾಡುಗಳು ಹತ್ತದ ಸರ್. ಹಾಡುಗಳನ್ನ ಯಾಕೆ ಸಾಕಿದ್ರಿ? ಹಂಗೆ ಮನೇಲಿ ಇರ್ಲಿ, ನಮ್ಮ ಮಗಳಿಗೆ ಬೇಕಂತ ತಗೊಂಬಂದಿದ್ರು ಒಂದ್ ಹಾಡ್, ಅದರಿಂದ ಹತ್ತು ಹಾಡ್ ಆಗ್ಯಾವ್ರಿ. ನಾವು ಕೊಟ್ಟಿಲ್ಲ ಇರ್ಲಿ, ಹಂಗೆ ನಾವ್ ರೈತರ ಅಂದ್ಮೇಲೆ ಇರ್ಬೇಕು ಅಂತಂದ ಹಂಗ ಇಟ್ಕೊಂಡಿವ್ರಿ. ಬಟ್ ಅವ್ನ್ ಮಾರಾಟ ಮಾಡಿದ್ ಇಲ್ಲ ಸರ್, ಇಲ್ಲ ಸರ್, ಮಾರಾಟ ಏನಿಲ್ರಿ, ಹಂಗ ಮನೇಲೆ ತಗೊಂಡ್ರಿಂದ ಒಂದ್ ಹೆಚ್ಚಕಂತ ಇಲ್ಲದವ್ರಿ, ಮಾಡಿಲ್ರಿ ಮಾರಾಟ. ಮತ್ತ ಅವ್ ಯಾವಾಗ ಬಿಟ್ಟು ಬೇರೆ ಗಂಡು ಮರಿಗಳು ಹಾಕಿತ್ತು ಅವನ್ನೆಲ್ಲ ಕೊಡ್ತೀರಿ? ಹಂಗೇನು ಒಂದೇ ಕೊಟ್ಟಿದ್ ಸರ್, ಇಷ್ಟು ದಿನ ಆದ್ರೂ ವಾಪಸ್ ಒಂದು ಕೊಟ್ಟಿಲ್ರಿ. ನಾವು ಮತ್ತೆ ಹೆಂಗ್ ಇಟ್ಕೊಂತೀರಿ ಅವನ್ನ? ಮೇಂಟೈನ್ ಮಾಡ್ತೀವಿ ಸರ್, ಮನೇಲಿ ಮೇವ್ ತಗೊಂಬಂದ್ ಹಾಕ್ತಿರ್, ಮನೇಲೆ ಇರ್ತಾವ್ರಿ ಅವ್, ಹೊಲಕ್ ಹೋಗಂಗಿಲ್ರಿ. ನಮ್ಮ ಮನೆಯವರು ಮೇವ ಅವನ್ನೆಲ್ಲ ಗಾಡಿ ಮೇಗ ತಗೊಂಬಂದ್ ತಗೊಂಬಂದು ಕಟ್ತಾರ್ರಿ. ಬಟ್ ಒಂದ್ ಹಂತದವರೆಗೂ ನಿಮ್ಮ ಬೇಕು ಇಟ್ಕೊಳ್ತಾರೆ, ಬೆಳೆಸ್ತೀರ? ಆಮೇಲೆ ಆಮೇಲೆ ಹೋಗೋದು ಸರ್ ಅದು ಒಂದ್ ಹಂತ. ಬಟ್ ಅದು ಒಟ್ಟು ಲಾಭಕ್ಕಾಗಿ ಬೆಳೆಸಿರೋದು ಅಂದ್ರೆ ಈಗ ಒಂದ್ ಮಾರಕ್ಕಿಂತ ರೀ ನಾಳೆ ಬಹಳ ಆದಂಗೆಲ್ಲ ನಮ್ಗೆ ಜಾಸ್ತಿ ಆದಾಯ ಸಿಗುತ್ತಲ್ಲ ಸರ್, ಆತರ ನಿರ್ದಿಷ್ಟ ಲಾಭ ಬರೋವರೆಗೂ ಇಟ್ಕೊಳ್ಳ ಸರ್. ಯಾಕೋ ನಮ್ಗೂ ಇನ್ನೂ ಆಗುತ್ತಲ್ರಿ ಮಾಡೋದು, ಮಾಡತನ ಇಟ್ಕೊಳ್ಳೋದು. ನೆಕ್ಸ್ಟ್ ನಿಮ್ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ ಅಮ್ಮ? ಅದೇ ನಾಲ್ಕು ಜನ ರೀ, ನಮ್ಮ ಮಗಳು ಸೇರಿ 5 ಜನ ಆಗ್ತೀವಿ ಸರ್. 5 ಜನ ಇದ್ರಿ. ಮಗಳೇನು ಓದ್ತಾ ಇದಾರೆ? ಮಗಳು UKG ಸರ್. ಚಿಕ್ಕ ಮಗು ಇದೆ? ಚಿಕ್ಕ ಮಗು. ಈಗ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರು ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ಏನೆಲ್ಲ ಕೆಲಸಗಳಲ್ಲಿ ತೊಡಕೊಳ್ತಾರೆ? ನಿಮ್ಮನೆ ಗಂಡ ಮಕ್ಕಳಾಗಿರ್ಬೋದು. ನಮ್ಮ ಅವರು 6 ಮೇಂಟೆನೆನ್ಸ್ ರೀ, ದನ ಮಾಡೋದು. ನಮ್ಮ ಐದನ ಮನೇಲಿ ಒಂದಿಷ್ಟು ದನ ಇರ್ತಾವ್ರಿ, ದನ ಆಯ್ತು ಹಾಡ್ ಆಯ್ತು, ಅವ್ನ ನೋಡ್ಕೊಂತನ ಅವ್ರದ್ದು BA/BEd ಆಗೈತ್ರಿ, MA/BEd ಆಗೈತ್ರಿ, ಅದನ್ನ ಓದ್ಕೊಂತನ ಇದ್ ಮಾಡ್ತಾರ್ರಿ. ನಾವೇನೈತಿ ಹೊಲ ಕಡೆ ಹೋಗ್ತೀವಿ, ನಮ್ಮ ಮನೇರ್ನು ಹೊಲದಲ್ಲೇ ಕೆಲಸ ಮಾಡೋದು, ಏನೋ ತಂದು ಕೊಡೋದು ಅದನ್ನೆಲ್ಲ ಮತ್ತೆ ಅವ್ರೇ ಬೇಕಲ್ರಿ, ಹಂಗಾಗಿ ಅವರೇ ಮಾಡ್ತಿದ್ರಿ. ಈಗ ಒಬ್ಬ ಮಹಿಳೆಯಾಗಿ ಕೃಷಿಯಲ್ಲಿ ನಿರ್ಧಾರಗಳು ಅಂತ ತೆಗೆದುಕೊಳ್ಳೋದು, ಅಥವಾ ಇದ್ ಮಾಡೋಣ, ಇದಾಗ್ಬೇಕು, ಅಥವಾ ಹಿಂಗೇನೋ ಬೇರೆ ಹೊಸದನ್ನು ಮಾಡೋಣ ಅನ್ನುವಂತಹ ಒಂದು ಆಲೋಚನೆಗಳಿಗೆ, ನಿಮ್ಮ ಭಾವನೆಗಳಿಗೆ ಸ್ಪೇಸ್ ಇದೆಯಾ? ಇದೆ ಸರ್, ಇದೆ ಸರ್. ನಮ್ಮ ಕೇಳ್ತಾರ್ರಿ ನಮ್ಮ ಮನೇಲಿ ಏನಾದ್ರೂ ಮಾಡ್ಬೇಕಂದ್ರೆ, ನಮ್ಮ ಮಾವರಾಯ್ತು, ನಮ್ಮ ಮನೆಯವರಾಯ್ತು, ಬಂದ್ ನಮ್ಮಲ್ಲೇ ಡಿಸ್ಕಸ್, ಅಷ್ಟು ಮನೇಲಿ ಇದ್ದಾರೆ, ಡಿಸ್ಕಸ್ ಮಾಡ್ತಾರೆ. ನೀವು ಒಬ್ಬ ಎಜುಕೇಟೆಡ್ ಮಹಿಳೆಯಾಗಿ ಈಗ ನಮ್ಮ ಗ್ರಾಮೀಣ ಭಾಗಕ್ಕೆ ಏನೇನ್ ಬೇಕು ಏನಿಲ್ಲ, ನಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದಾಯ ತರುವಂತದ್ದು ಏನಾದ್ರು ಇದ್ರೆ, ಅಥವಾ ಉಪಕಸುಬುಗಳನ್ನು ಏನಾದ್ರು ಮಾಡಬಹುದಾ, ಈ ನಿಟ್ಟಿನಲ್ಲಿ ಏನಾದ್ರು ಯೋಚನೆ ಮಾಡ್ತಿರ್ತಾರ? ಇದೆ ಸರ್, ಮುಂದೆ ಇದೆ ರೀ, ನೋಡೋಣ. ನೆಕ್ಸ್ಟ್ ನಾವು ಮತ್ತೆ ಈಗ TET ಅನ್ನೆಲ್ಲ ಮಾಡ್ತಾ ಇದೀವಿ, ಅದೇನಾದ್ರೂ ಸಕ್ಸಸ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಸೈಡ್ ಬಿಸ್ನೆಸ್ ಅಂತ ಬರ್ಬೇಕ್ರಿ. ಒಂದ್ ಕಡೆಗೆ ಉದ್ಯೋಗದ ಕಡೆ ಹೋಗ್ಬೇಕನ್ನೋ ಅಂಬಲನು ಇದೆ? ಅಂಬಲ್ ಇದೆ ಸರ್. ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ದ ಯಾವಾಗೂ ಇದೇ ಇರ್ತಲ್ಲ, ಈ ಕಸಬ್ಗೆ ಮುಂದೆ ಓದ್ಕೊಂಡು ಹೋಗ್ತೀವಿ. ಈಗ ಗ್ರಾಮೀಣ ಭಾಗದೊಳಗಡೆ ಮಹಿಳೆಯರು ಸ್ತ್ರೀ ಶಕ್ತಿ ಸಂಘಗಳನ್ನ ಮಾಡ್ಕೊಂಡಿರ್ತಾರೆ, ಇನ್ನು ಬೇರೆ ಬೇರೆ ಸಾಂಘಿಕ ಚಟುವಟಿಕೆಗಳು ಇರ್ತವೆ. ಈ ರೀತಿ ನಿಮ್ಮ ಗ್ರಾಮದಲ್ಲಿ ಆ ತರದ ಏನಾದ್ರು ಇದಾವ? ಇದೆ ಸರ್, ಮಂಜುನಾಥ ಗುಂಪು, ಸ್ತ್ರೀ ಗುಂಪು, ಅದೇ ಇದೆ ಸರ್, ನಾವು ಅದರಲ್ಲಿ ತೊಡ್ಕೊಂಡ್ವಿ. ಅಲ್ಲಿ ನಿಮ್ಗೆ ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ತರಬೇತಿಗಳು ನಡೀತಾ ಇರ್ತಾವ, ನೀವು ಪಾಲ್ಗೊಳ್ತಿರ್ತೀರ ಹೇಗೆ? ಅದೇ ಸರ್, ಪಾಲ್ಗೊಳ್ತೀವಿ, ಹೋಗಿರ್ತೀವಿ. ಅದೇ ಏನಾದ್ರು ನಮ್ಗಮ್ಮ, ಈಗ ನಾವು ಈ ಕಡೆ ಎಲ್ಲ ರೈತರ ತರ ಇರ್ತಾರಲ್ರಿ, ಅವ್ರಿಗೆ ಏನಾದ್ರು ರೊಕ್ಕದ ವ್ಯವಸ್ಥೆ ಬೇಕು, ಮತ್ತ ಹೊಲಕ್ಕೆ ಈಗ ಆದಾಯ ಲಾಭ ಹಾಕಕ್ ಬೇಕಂತಂದ್ರ ನಾವೆಲ್ಲ ಮತ್ತ ದುಡ್ಡು ತಗೊಂತೀವ್ರಿ, ಸಾಲ ತಗೊಂಡು. ಸಾಲ ಮಾಡೋದು ಅಷ್ಟೇನೆ ಸಂಘಗಳಲ್ಲಿ ಚಟುವಟಿಕೆ ಇರಲ್ಲ. ಕೆಲವು ಸಂಘದವರು ಕೃಷಿ ಸಾವಯವ ಗೊಬ್ಬರ ತಯಾರು ಮಾಡೋದು ಹೇಗೆ, ಎರೆಹುಳ ಗೊಬ್ಬರ ತಯಾರು ಮಾಡೋದು ಹೇಗೆ, ಮಾರುಕಟ್ಟೆಯ ತಿಳುವಳಿಕೆ ಕೊಡೋದು, ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಮಾಡಿಲ್ಲ ಸರ್ ಈ ತರದ ಏನ್ ಮಾಡಿಲ್ಲ. ಒಟ್ಟು ಸಾಲ ನಿಮ್ಗೆ ಈಗ ವ್ಯವಸಾಯಕ್ ಬೇಕಂದ್ರ ಅದಕ್ಕ ಸಹಾಯ ಮಾಡ್ತಾರ್ರಿ, ಬೇರೆ ಆದ್ರೆ ನೀವು ಸೈಡ್ ಬಿಸ್ನೆಸ್ ಏನ ಮಾಡ್ತೀರಂದ್ರ ಅದಕ್ಕೆಲ್ಲ ಸಹಾಯ ಮಾಡಕ್ ದುಡ್ಡು ಕೊಟ್ಟಾರೆ. ಬಟ್ ಇದ್ರದಿನ್ನೂ ಮಾಹಿತಿ ಕೊಟ್ಟಿಲ್ಲ. ನಾವ್ ಈಗ 1 ವರ್ಷ ಆಯ್ತು ಸರ್ ಅದರಲ್ಲಿ ಜಾಯ್ನ್ ಆಗಿ, ಇನ್ನಷ್ಟು ಗೊತ್ತಿಲ್ರಿ. ಕೃಷಿಯಲ್ಲಿ ರಾಸಾಯನಿಕ ಔಷಧಿಗಳು ಗೊಬ್ಬರಗಳು ಬಳಸೋದು ಒಂದ್ ಕಡೆ ಸಾಮಾನ್ಯವಾಗಿ ಇದ್ದೇ ಇರ್ತದೆ, ಜೊತೆಗೆ ಆರೋಗ್ಯ ಮತ್ತೆ ಸದೃಢವಾಗಿರ್ತಕ್ಕಂತ ಒಂದು ಕುಟುಂಬ ಇರಬೇಕು ಅನ್ನೋದಕ್ಕಾಗಿನೇ ಸಾವಯವ ಉತ್ಪನ್ನಗಳನ್ನ ಬೆಳ್ಕೊಳ್ಳೋದು ಒಳ್ಳೇದು ಅಂತ ಒಂದ್ ಕಡೆಗೆ ಇರ್ತದೆ. ನೀವು ಕೇಳಿರ್ತೀರಿ ಹೌದಾ, ಸಾವಯವ ಬೆಳೆಗಳು ಒಳ್ಳೇದು ಅಂತೇಳಿ. ನೀವು ಇವುಗಳಲ್ಲಿ ಯಾವುದು ಪ್ರಮಾಣ ಹೆಚ್ಚಿದೆ, ರಾಸಾಯನಿಕ ಪ್ರಮಾಣ ಜಾಸ್ತಿ ಇದೆಯಾ, ಸಾವಯವ ಬಳಕೆಯ ಪ್ರಮಾಣ ಜಾಸ್ತಿ ಇದೆಯಾ, ನಿಮ್ಗೆ ಬೇಕಾಗುವಂತಹ ಬೆಳೆಗಳನ್ನ ಬೆಳೆಯೋದ್ರ? ಸಾವಯವ ಬಳಕೆ ಜಾಸ್ತಿ ಇದೆ ಸರ್, ಬಟ್ ಈಗಲೂ ಹವಾಮಾನ ವಾತಾವರಣಕ್ಕೆ ಅದು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆನೂ ಇದೆ ಸರ್, ಬಟ್ ನಾವು ಜಾಸ್ತಿ ಸಾವಯವದ್ದೇ ಮಾಡ್ತೀವಿ. ನಮ್ಮಲ್ಲಿ ಮತ್ತೆ ತಿಪ್ಪಿ ಗೊಬ್ಬರ ಜಾಸ್ತಿ ಅಲ್ಲ ಸರ್, ಅದರಿಂದ ಏನೇನ್ ಮಾಡ್ಕೋಬಹುದು ಅದನ್ನ ನಾವು ಮಾಡ್ತೀವಿ ಸರ್. ರಾಸಾಯನಿಕ ಒಳಸುರಿಗಳ ಪ್ರಮಾಣ ಕಡಿಮೆ ಕಡಿಮೆ ಕಡಿಮೆ ಸರ್. ಸಾವಯವದ ನಮ್ಮ ಅವರು ಹಿಂದ ಕಾಲದಾರ ಆದ್ರಿಂದ ಅವ್ರಿಗೆ ಜಾಸ್ತಿ ಸಾವಯವದ ಮಾಹಿತಿ ಗೊತ್ತಲ್ರಿ, ಅದನ್ನೇ ಯೂಸ್ ಮಾಡೋದು ಜಾಸ್ತಿ ಸರ್ ನಾವು. ಸೊ ಇದ್ರ ಒಟ್ಟಿಗೆನೆ ಅಂದ್ರೆ ಈಗ ಹೊಸ ತಲೆಮಾರಿನ, ಈಗ ನಿಮ್ ಕುಟುಂಬದಲ್ಲಿ ಮಕ್ಕಳು ಚಿಕ್ಕವರು ಇದಾರೆ ಅಂತ, ಬಟ್ ನೀವೊಂದು ಗ್ರಾಮದಲ್ಲಿ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಹೊಸ ತಲೆಮಾರಿನ ಯುವಕರು ಯುವತಿಯರು ಈ ಕೃಷಿಯಲ್ಲಿ ಪಾಲ್ಗೊಳ್ಳುವುದ ಪ್ರಮಾಣ ಹೇಗಿದೆ, ಅಂದ್ರೆ ಚೆನ್ನಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ತಾರೆ ಅಂತ ಅನಿಸ್ತಾ ಇದೆಯಾ ಅಥವಾ ಹೇಗೆ? ಪಾಲ್ಗೊಳ್ತಾರೆ ಸರ್, ಬಟ್ ಎಜುಕೇಶನ್ ಕಡೆ ಜಾಸ್ತಿ ಒಲವು ಇದೆ ರೀ. ಮತ್ತೆ ಎಜುಕೇಶನ್ ಆದ್ಮೇಲೆ ಟೈಮ್ ಇರ್ತಲ್ಲ ಅವಾಗೆಲ್ಲ ಬರ್ತಾರ, ಈ ಕಡೆ ಎಲ್ಲ ಪ್ಲಾಟಿಗೆ ಹೋಗ್ತಿರ್ತಾರೆ ಸರ್, ಕೆಲ್ಸಕ್ಕ ಹಿಂಗೆಲ್ಲ ಹೊಲ್ದೇನ ಇದ್ರ ಹೋಗ್ತಾರೆ, ಎರಡು ಮೇಂಟೈನ್ ಮಾಡ್ತಾರೆ ಈ ಕಡೆ ಬ್ಯಾಲೆನ್ಸ್. ಅಂದ್ರೆ ಒಂದು ಗ್ರಾಮದಲ್ಲಿ ಇರತಕ್ಕಂತ ಕೃಷಿ ವ್ಯವಸ್ಥೆ ಇದೆಯಲ್ಲ, ಬೇರೆ ಯಾವುದೇ ಆಯಾಮಗಳು ಕೊಡದೆ ಇರತಕ್ಕಷ್ಟು ಉದ್ಯೋಗವನ್ನ ಕೊಡುತ್ತೆ ಇದೆ ಕೃಷಿ. ಕೃಷಿ ಅಂದ್ರೆ ಎಲ್ಲರಿಗೂ, ಇಲ್ಲಿ ಕಲಿತವರು ಇರಬಹುದು ಕಲಿಯದವರು ಇರಬಹುದು, ಎಲ್ಲರಿಗೂ ಉದ್ಯೋಗವನ್ನು ಕೊಡ್ತಾ ಇರ್ತದೆ. ಈ ನಿಟ್ಟಿನೊಳಗಡೆಗೆ ಇದನ್ನ ಅಂದ್ರೆ ಕೃಷಿಯಲ್ಲಿ ತೊಡಗಿಕೊಳ್ಳಕ್ಕೆ ಹೆಚ್ಚು ಆಸಕ್ತಿಗಳು ಬೆಳಿಬೇಕಾಗ್ಬೇಕನ್ಸುತ್ತೆ. ಒಂದೊಂದ್ಸಲ ಅನ್ಸುತ್ತೆ ಅಂದ್ರೆ ಇಲ್ಲಿ ಯಾರು ಸತೆ ನಿರುದ್ಯೋಗಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿಗೆ ಬಂದಂದ್ರೆ ಯಾರು ನಿರುದ್ಯೋಗಿಲ್ರಿ, ಮನೆಗೆ ಎಷ್ಟೊತ್ ಕೊಡ್ತಿರ್ ಸರ್, ಹೊಲ ಇದ್ಮೇಲೆ ಹೊಲಕ್ಕೆ ಕೆಲಸ ಮಾಡೇ ಮಾಡ್ತಾರ್ರಿ. ಬಟ್ ಈಗ ಒಂದು ಇದೈತಲ್ರಿ, ಮತ್ತೆ ಓದ್ಬೇಕು, ಫಸ್ಟ್ ಓದ್ಬೇಕು, ಓದಿ ಸಿಕ್ನ ಅಂದ್ರ ಜಾಬಿಗೆ ಹೋಗೋದು, ಸಿಗಿಲ್ಲ ಅಂದ್ರ ಇದೇ ಇದೆ ಖುಷಿ ಇದೆ ಅಂತಂದು ಈ ತರ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ ಸರ್. ಜಾಸ್ತಿ ಇರುತ್ತೆ ಫಸ್ಟ್ ಏನೈತಿ, ಓದೋದ್ ಕಡೆ ಲಕ್ಷ ಹೋಗುತ್ತೆ ಸರ್, ಅಲ್ಲಿ ನೋಡ್ತಾರ ಒಂದ್ ಟ್ರೈ ಮಾಡ್ತಾರ, ಅಲ್ಲಿ ಏನನ್ನ ಜಾಬ್ ಹಿಂಗ್ ಸಿಕ್ತಂದ್ರ ಆ ಕಡೆ ಒಲ್ ಹೋಗುತ್ತೆ, ಅದು ಸಿಗದೆ ಇದ್ನಂದ್ರ ಕೃಷಿದಂತೂ ಬಂದೇ ಬರ್ತಾರೆ ಸರ್. ನಿಮ್ಮ ಭಾಗದ ಒಳಗಡೆಗೆ ಮಳೆ ಪ್ರಮಾಣ ಇದೆಲ್ಲ ಹೇಗಿದೆ? ಆಗುತ್ತೆ ಸರ್, ಚೆನ್ನಾಗಿ ಆಗ್ತದ ಅಥವಾ ಏನು ಮಳೆಯ ಕೊರತೆ ಜಾಸ್ತಿನ? ಜಾಸ್ತಿ ಅಂತಾನಿಲ್ಲ, ಚೆನ್ನಾಗಂತಾನೆ ಇಲ್ಲ ಸರ್. ಅದು ಏನು ಪೀಕ್ ಈಗ ಹಾಕಿರ್ತಾರೆ ಮೆಕ್ಕೆಜೋಳ ಅದೆಲ್ಲ, ಆ ಟೈಮ್ ಇನ್ ಟೈಮ್ ಆದ್ರೆ ಆಗೇ ಬಿಡುತ್ತೆ, ಆಗ್ಲಿಲ್ಲ ಅಂದ್ರೆ ಬಹಳ ಟೈಮ್ ಮೀರಿನ ಮೇಲೆ ಆಗ ಜಾಸ್ತಿ ಸರ್. ಮೊನ್ನೆಲ್ಲ ಪೀಕ್ ಬಂದಿತ್ರಿ, ಪೀಕ್ ಬರಕ್ಕಿಂತ ಮೊದ್ಲು ಆಗ್ಬೇಕಾಯ್ತ್ರಿ, ಅವಾಗ ಬಿಟ್ಟೈತಿ ಮೊನ್ನೆಲ್ಲ ರಾಶಿ ಹಿಂಗೆಲ್ಲ ಮಾಡಮು ಜಾಸ್ತಿ ಮಳೆ ಆಯ್ತು, ಅವಾಗ ಮಾಡಿದ್ರೆ ಏನಾಗುತ್ತೆ ಮೆಕ್ಕೆಜೋಳ ಅವೆಲ್ಲ ಕೆಟ್ಟ ಹೋಗ್ಬಿಡುತ್ತೆ ಸರ್. ಆ ತರ ನಮಗೂ ಕೂಡ ಫಂಗಸ್ ಬಂದಿದ್ವಿ ಸರ್ ಮೆಕ್ಕೆಜೋಳ, ಆ ತರ ಆಗ ಜಾಸ್ತಿ ರೀ ಮಳೆ, ನಮಗ್ ಬೇಕಾ ಟೈಮಿಗೆ ಆಗಂಗಿಲ್ಲ, ಬೇಡ ಟೈಮಿಗೆ ಜಾಸ್ತಿ ಬರುತ್ತೆ. ನಿಮ್ಮ ಈ ಭಾಗದೊಳಗೆ ಚಿಲ್ಕಪುಕ್ಕಿ ಆಗಿರ್ಬೋದು, ಈ ಕಡೆ ಕುದುರೆಮೋತಿ ಮತ್ತೆ ಇರಕಲ್ಗಡ, ಈ ಗ್ರಾಮಗಳಲ್ಲಿ ನಾವು ದಾರಿಯುದ್ದಕ್ಕೂ ನೋಡ್ತಾ ಬರ್ತಾ ಇರ್ತೀವಿ ತೊಗರಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಏನ್ ವಿಶೇಷತೆ ಈ ಭಾಗದಲ್ಲಿ ತೊಗರಿ ಹೆಚ್ಚು ಬೆಳಿಲಿಕ್ಕೆ ಕಾರಣ ಏನು? ಹಳ್ಳಿ ವಾತಾವರಣದಲ್ಲಿ ಹಿಂಗೆಲ್ಲ ಇರ್ತಾರಲ್ಲ, ತೊಗರಿ ಒಟ್ಟ ಜವಾರಿ ತೊಗರಿ ಬೇಕು, ನಾವು ಇದೇ ತರ ಊಟ ಮಾಡ್ಬೇಕು ನಮ್ಮ ಮೈಂಡ್ ಸೆಟ್ ಜಾಸ್ತಿ ಇರುತ್ತೆ, ಅವ್ರಿಗೆಲ್ಲ ಹೋಗಿರ್ತಲ್ಲ, ಹಂಗಾಗಿ ನಾವು ಮನೆಗೆ ಹಾಕೊಂಡ್ರ ಮಿಕ್ಕ ಇದು ನಮ್ಗೆ ಬೇಕಾದಷ್ಟು ತಗೊಂಡು ಮಿಕ್ಕಿದ್ದೇನೆ ಮಾರಾಟಕ್ಕೆ ಇಡ್ತಾರಲ್ಲ, ಹಂಗಾಗಿ ತೊಗರಿ ಬೇಕೇ ಬೇಕ್ರಿ. ಅದು ಏನೋ ಮನಿ ಏನ ಹಡ ತಾಯಿ ಅಂತಾರೆ ತೊಗರಿನ, ಹಿಂದ್ಲ ಕಾಲದಲ್ಲಿ ಹಡ ತಾಯಿ ಇದ್ದಂಗ ತೊಗರಿ ಮನೆಯಲ್ಲಿ ಇದ್ರ ಅಂತಾರ, ಹಂಗಾಗಿ ಅದ್ನ ಬೆಳೆದೇ ಬೆಳಿತಾರ್ರಿ, ಎಲ್ಲಾರು ಕಾಮನ್ ಆಗಿ ಹಾಕ್ತಾರ್ರಿ, ಆ ಬರ್ಲಿ ಬಿಡ್ಲಿ ಪೀಕ್ ನೋಡಿ ಹಾಕದ್ ಮಾತ್ರ ಹಾಕದ್ರಿ. ಇಮ್ಯಾಜಿನೇಷನ್ ಹೆಂಗ್ ಕೊಟ್ಟಿ? ಅದೇ ಹಡದ ತಾಯಿ ಅಂತ ನಮ್ಮ ಅವರ್ ಅಂತಿರ್ತಾರ, ಗೊತ್ತಿಲ್ರಿ, ಹಡ ತಾಯಿ ಇದ್ದಂಗ ತೊಗರಿ ಬೆಳೆಯುತ್ತಂದ್ರ ನೀ ಏನ್ ತರಕಾರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಬೆಳೆ ಹಾಕ್ಬಿಟ್ರ ಅದು ಮನೆಗೆ ಅಷ್ಟು ಅಡಿಗೆ ಆಗುತ್ತಲ್ಲ, ಪಲ್ಯ ಆಗುತ್ತೆ ಸಾಂಬಾರ್ ಆಗುತ್ತೆ, ಎರಡು ತರ ಮಾಡ್ಕೋಬೋದಲ್ಲ ಅಂತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಒಂದು ಆಹಾರದ ಸ್ವಾವಲಂಬನೆ ಉದ್ದೇಶದಿಂದ ತೊಗರಿ ಬೆಳೀತಾರೆ, ಮತ್ತೆ ಅದೊಂದು ದ್ವಿದಳ ಧಾನ್ಯ ಪೌಷ್ಟಿಕ ಆಹಾರ ಆಹಾರ ಸರ್. ಈ ಕಾರಣಕ್ಕಾಗಿ ತೊಗರಿಯನ್ನ ಹೆಚ್ಚು ಬೆಳೀತಾರೆ. ಇಲ್ಲಿ ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದು ಜಾಸ್ತಿನಾ ಅಥವಾ ಏಕ ಬೆಳೆಯಾಗಿ ಬೆಳೆಯುವ ಪದ್ಧತಿ ಜಾಸ್ತಿ ಇದೆಯಾ? ಏಕ ಬೆಳೆ ಸರ್, ಮಿಶ್ರ ಏನ್ ಬೆಳೆಯಲ್ರಿ, ಏಕ ಬೆಳೆ ಮೆಕ್ಕೆಜೋಳ ಹಾಕಿದಾಗ ಹಾಕಿರ್ತಾರಲ್ರಿ, ಒನ್ ಟೈಮ್ ತಾಗಿತಾರೆ ಸರ್. ಅಲ್ಲ ಅಂದ್ರೆ ಮೆಕ್ಕೆಜೋಳದ ಜೊತೆಗೆ ಹಾಕ್ತಾರೆ? ಮೆಕ್ಕೆಜೋಳ ಜೊತೆಗೆ ಹಾಕ್ತಾರೆ ಸರ್, ಅದನ್ನೇ ಮಿಶ್ರ ಬೆಳೆ ಅಂತ. ಅಕಡಿ ಬೆಳೆ ಅಂತ, ಅಕಡಿ ಬೆಳೆ ಅದ ಸರ್, ಹಾಗಾಗಿ ಅದು ಜಾಸ್ತಿ ಬೆಳೀತ. ಅದೇ ಜಾಸ್ತಿ ಬೆಳೆ ಸರ್. ಒಟ್ಟು ತೊಗರಿಯನ್ನ ಬೆಳೆಯೋದು ವಾಣಿಜ್ಯದ ಉದ್ದೇಶ ಅಲ್ಲ ಅದಕ್ಕೆ? ಅಲ್ಲ ಸರ್, ಮನೆಗೆ ಬೇಕಂತ ಮೇನ್ ಬೆಳೆದ್ರೆ ಮನೆ ಆಹಾರದಲ್ಲಿ ಸ್ವತಂತ್ರವಾಗಿರ್ಬೇಕು, ಇರ್ಬೇಕನ್ನಸಲ ಬೆಳಿತಾರ್ರಿ. ಮತ್ತೆ ಮಿಕ್ಕಿತ್ತಂದ್ರ ಜಾಸ್ತಿ ಆಯ್ತಂದ್ರೆ ಮತ್ತೆ ಮಾರಾಟ ಕೊಡ್ತಾರ್ರಿ, ಕಡಿಮೆ ಇತ್ತ ನಾವೇ ಮನೇಲಿ ಯೂಸ್ ಮಾಡ್ತೀವಿ ಸರ್. ಇಳುವರಿ ಎಲ್ಲ ಚೆನ್ನಾಗಿ ಬರ್ತೈತ್ರಿ? ತೊಗರಿ ಬರುತ್ತೆ ಸರ್, ಒಂದೊಂದು ಟೈಮ್ ಅದು ಈಗಾದ್ರೂ ಒಂದ್ ಎರಡ್ ಮೂರು ವರ್ಷ ಆಯ್ತು ಚೆನ್ನಾಗಿದೆ ಸರ್. ತೊಗರಿಯಲ್ಲಿ ಏನಾದ್ರು ತಳಿಗಳು ಬೇರೆ ಬೇರೆ ಇದಾವ ಇಲ್ಲಿ? ನಾವು ಅಷ್ಟೇನ್ ಕೇಳಿ ಸರ್, ಜವಾರಿ ಅಂತಂದ್ ಅದನ್ನ ಹಾಕದ್ ಯಾವಾಗ್ಲೂ ಒಂದೇ ತರ ಬೀಜ ಇಟ್ಕೊಂಡಿರ್ತೀವಲ್ರಿ, ಅವನೇ ವರ್ಷ ವರ್ಷ ಹಾಕದ್ ಸರ್. ತೊಗರಿ ಬೀಜವನ್ನ ನೀವು ಹೊರಗಡೆಯಿಂದ ತರಲ್ಲ? ಇಲ್ಲ ಸರ್, ನಮ್ಮ ಮನೇಲಿ ಈ ವರ್ಷ ಆಗಿರ್ತಲ್ಲ ಅವನ ಕ್ಲೀನ್ ಮಾಡ್ಕೊಂಡ್ ಇಟ್ಕೊಂಡಿರ್ತೀವಿ, ನೆಕ್ಸ್ಟ್ ಅವ್ನ ಬಿತ್ತಕ್ ಅವನ ತಗೊಂತೀವಿ ಸರ್. ಬಿತ್ತಕ್ಕಾಗಿನೇ ಅವುಗಳನ್ನ ಶೇಖರಿಸಿ ಇಡೋದಿದೆಯಲ್ಲ, ಅಲ್ಲಿ ಏನಾದ್ರೂ ಸಂಸ್ಕಾರಗಳಿದೆ? ಅದಿದೆ ಸರ್, ಅದೇ ತೊಗರಿ ಇರ್ತಾವಲ್ರಿ ಅವನ್ನೆಲ್ಲ ಕ್ಲೀನ್ ಮಾಡ್ತೀವಿ, ನೆಳ್ಳಾಗ ಒಣಗಿಸ್ಬೇಕ್ರಿ ಅವನ್ನ, ಬೇರೆ ತೊಗರಿ ಎಲ್ಲ ಬಿಸಿಲಾಗ ಒಣಗಿಸ್ತೀರ, ಅವನೇನ್ ಬೀಜಕ್ ಅಂತ ಇಟ್ಟಿರ್ತೀವಲ್ಲ, ನೆಳ್ಳಾಗ ಒಣಗಿಸಿ ಚೀಲಾಗೆಲ್ಲ ನೀಟಾಗಿ ಕಟ್ಟಿ ಏನಪ್ಪ ಹುಳ ಆಗ್ಲಾರಂತ ಇಟ್ಬಿಟ್ರ ಆಯ್ತು ಸರ್. ಅದೇನ ಹುಳಾಗ್ಬಾರ್ದು ಅಂದ್ರೆ ಏನಾದ್ರೂ ಏನ್ ಹಾಕಲ್ ಸರ್, ನಾವಂತೂ ಏನ್ ಹಾಕಿಲ್ಲ ಸರ್, ಹಂಗೆ ಇಟ್ಟಿರ್ತೀವಿ ಹಂಗೆ ಚೆನ್ನಾಗಿರ್ತಾವ್ರಿ. ಬಟ್ಟೆ ಚೀಲದಲ್ಲಿ ಇಡ್ತಾರ ಅಥವಾ ಹೇಗೆ? ಇಲ್ಲ ಇಲ್ಲ, ಇದು ಚೀಲ ರೀ, ಗೊಬ್ಬರ ಚೀಲ ಆತರ ಚೀಲ, ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕ್ತಾರೆ. ಸೊ ಒಟ್ಟು ತೊಗರಿ ಬೆಳೆ ಬೆಳೆಯುವಂತ ಈ ಭಾಗದ ರೈತರು ತೊಗರಿ ಬೀಜಕ್ಕಾಗಿ ಮಾರ್ಕೆಟ್ನ ಅವಲಂಬಿಸ್ಕೊಂಡಿಲ್ಲ, ಯಾರ ಮನೇಲಿ ಇರ್ತಾ ಪಕ್ಕದ ಮನೆಯವ್ರಿಗೆ ಇಲ್ಲ ಅಂದ್ರ ನಮಗ್ ಕೊಡ್ರಂತ ಇಸ್ಕೊಂಡಿರ್ತಾರ, ಆ ತರ ಐತ್ರಿ. ತೊಗೊಂಬಂದ್ ಹಾಕಿ ಜಾಸ್ತಿ ಕಡಿಮೆ ಸರ್ ನಾವ್ ನೋಡಿಲ್ಲ. ಸೊ ಮತ್ತೆ ಅವ್ರು ಬೆಳೆದ್ಮೇಲೆ ಮತ್ತೆ ನಿಮಗೆ ಕೊಡ್ತಾರೆ? ಹಾ, ಒಟ್ಟ ಏನಪ್ಪ, ರೈತರ ಆದ್ಮೇಲೆ ICR ನಮಗ್ ಬೇಕಂದ್ರೆ ಇನ್ನೂ ICR ಎಕ್ಸ್ಟ್ರಾ ಇಟ್ಟಿರ್ತಾರೆ. ಯಾರಾದ್ರೂ ಕೇಳ್ತಾರ ಬೀಜಕ್ಕ ಇರ್ಬೇಕು ಅಂತಂದ್ ICR ನಾವ ಇಟ್ಟಿರ್ತೀವಿ ವರ್ಷ. ICR ನಮಗ್ ಬೇಕಾದ್ರೆ ಇನ್ನೂ ICR ಎಕ್ಸ್ಟ್ರಾ ತೆಗ್ದಿರ್ತೀವಿ. ನಾವೆಲ್ಲ ಮೊನ್ನೆ ಬೀಜದ್ವಿ, ಇನ್ನೂ ಉಳಿದಿತ್ತು ಸರ್, ಮೊನ್ನೆ ನೆನೆ ಹಾಕೊಂಡಿವಿ ನಾವು. ಎಲ್ಲರಿಗೆ ಕೊಟ್ಟು ಉದ್ಮೇಲೆ ನಾವ್ ಹಾಕೊಂಡಿವಿ ಸರ್. ಈಗ ಕೃಷಿ ಇಲಾಖೆ ಅಂತ ಒಂದಿದೆ, ತೋಟಗಾರಿಕೆ ಇಲಾಖೆ ಅಂತ ಇದಾವೆ, ಇವರು ಏನಾದ್ರೂ ತರಬೇತಿ ಕಾರ್ಯಕ್ರಮಗಳು ಬೇರೆ ಏನೇನೋ ಪ್ರಾತ್ಯಕ್ಷಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ನೀವು ಅಂದ್ರೆ ನಿಮ್ಮ ಕುಟುಂಬದ ಯಾವುದೇ ಒಬ್ಬ ಸದಸ್ಯರು ಆ ಪ್ರಾತ್ಯಕ್ಷಿಕೆಗಳಲ್ಲಿ ತರಬೇತಿಗಳಿಗೆ ಹೋಗೋದು ಇಂಥದ್ದೆಲ್ಲ ಮಾಡಿದ್ರೆ? ನಮ್ಮ ಮನೆಯವ್ರು ಹೋಗ್ತಿರ್ತಾರೆ ಸರ್, ಮಾವಿಂದ ಏನಾದ್ರೂ ಏತರ ತರಬೇತಿ ಇದೆ ಕೊಪ್ಪಳಲ್ಲಿ ಒಮ್ಮೆ ಅಟೆಂಡ್ ಮಾಡಿದ್ವಿ ಸರ್. ಮಹಿಳೆಯರಿಗಾಗಿ ಕೆಲವು ಕಾರ್ಯಕ್ರಮ ಮಾಡ್ತಿರ್ತಾರೆ, ಹಂಗೇನ ಅಟೆಂಡ್ ಆಗಿದ್ರಿ ನೀವು? ಇಲ್ಲ ಸರ್, ಇನ್ನು ಹೋಗಿಲ್ರಿ. ಇರ್ಬೋದು, ನಮ್ಗೆ ಅಷ್ಟು ಮಾಹಿತಿ ಬಂದಿಲ್ಲ, ಹೋಗಿಲ್ಲ ಸರ್. ನಮ್ಮ ಮನೆಯವ್ರು ಹೋಗಿರ್ತಾರೆ. ಸೊ ಒಂದು ಕುಟುಂಬ ಇರ್ತಕ್ಕಂಥ ಭೂಮಿಯಲ್ಲಿ ಒಂದು ನೆಮ್ಮದಿಯ ಜೀವನ, ಆರ್ಥಿಕವಾಗಿ ಕುಗ್ಗದೆ ತುಂಬಾ ಸಾಲ ಸೋಲ ಮಾಡಲಾರ್ದೇನೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸಿದ್ಯಾ? ಸಾಧ್ಯ ಇದೆ ಸರ್, ನಾವ್ ಮಾಡ್ತಾ ಇದೀವಲ್ರಿ. ನಮ್ಮ ಮನೆಯವ್ರ ಮತ್ತೆ ಜಾಬ್ ಮಾಡ್ತಿದ್ರಿ ಸರ್, ಫಸ್ಟ್ ನನ್ ಕೊಟ್ಟಾಲಾಗ ಇಂಜಿನಿಯರ್ ಇತ್ರಿ ಫ್ಯಾಕ್ಟ್ರಿ ಒಳಗ. ಅವರು ನನ್ನ ಮದುವೆಗೆ ಒಂದ್ ವರ್ಷಕ್ಕೆ ಬಿಟ್ರಿ, ಆರಾಮ್ ನಾವ್ ಇಲ್ಲಿ ಸುಖ ಜೀವನ ಮಾಡ್ತಾ ಇದೀವಿ ಸರ್. ಈಗ ಆರಾಮ್ ಇದೀವಿ ಸರ್. ಅಲ್ಲೆಲ್ಲ ಡಸ್ಟ್ ಆತರ ಜಾಸ್ತಿ ಇತ್ತು ಸರ್, ನಮಗೊಂದೊಂದ್ ಟೈಮ್ ಅನ್ಸ್ತಿತ್ತು ಹೋಗ್ಬಾರ್ದಂತ. ಬಟ್ ಏನೋ ಈಗ ಈ ಜನರೇಷನ್ ಗೆ ಹೋಗ್ಬೇಕಲ್ಲ ನನ್ನ ನೌಕರಿ ಎಂತದ್ರ ಆಗ್ಲಿ, ಅದೇನೋ ಒಂಥರ ಜಾಬ್ ಅಂತಾರ ಅನ್ನಕ ಸಲುವಾಗಿ ಇತ್ತು. ಬಟ್ ಅದ ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡು, ನಮ್ಮ ಆರೋಗ್ಯ ಮೇನ್, ಹಂಗಾಗಿ ನಾವ್ ಆರೋಗ್ಯ ದೃಷ್ಟಿಯಿಂದ ಹೊಲ ಕಡೆನ ಒಲವು ಮಾಡಿದ್ವಿ ಸರ್. ಈಗ ಚೆನ್ನಾಗಿದೀವಿ ಸರ್, ನಾವ್ ಈಗ ಹೊಲದಲ್ಲಿ ಮಾಡ್ಕೊಂಡು ಹೋದನ್ನ ಮೊನ್ನೆ ಮನೆಯಾಗ ಸೇರಿದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿದೀವಿ, ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಒಳ್ಳೇದು, ಒಳ್ಳೇದು ಸುಮಾ ಅವರೇ. ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ರಿ. ವಿಶೇಷವಾಗಿ ಮಾವಿನಲ್ಲಿ ಹಲವಾರು ತಳಿಗಳನ್ನ ಬೆಳೀತಾ ಇದ್ರಿ, ಜೊತೆಗೆ ಪಾರಂಪರಿಕ ಬೆಳೆಗಳು ಮೆಕ್ಕೆಜೋಳ, ತೊಗರಿ, ಸಜ್ಜೆ, ಹಿಂಗಾರಿಗೆ ಬೆಳೆಗಳಿಗೆ ಬೇಕಾಗುವಂತ ಎಲ್ಲ ದ್ವಿದಳ ಧಾನ್ಯಗಳನ್ನೆಲ್ಲ ಬೆಳೀತಾ ಇದ್ರಿ. ಈ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀಮತಿ ಸುಮಾ ಆರ್ ಪಿನ್ನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಸಂದರ್ಶಕರು ಎಂ ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಕಡಲೆ ಬೆಳೆಯಲ್ಲಿ ಮುಖ್ಯವಾಗಿ ಈ ಒಂದು ಚಳಿಗಾಲ ಹೆಚ್ಚಿಗೆ ಆದಾಗ ನಾವು ಯಾವ್ದಾವುದು ಸೂಕ್ತ ಕ್ರಮಗಳನ್ನು ಅನುಸರಿಸಿದ್ರೆ ನಾವು ಹೆಚ್ಚಿನ ಬೆಳೆಯನ್ನು ನಾವು ತೆಗೆದುಕೊಳ್ಬಹುದು? ಈಗ ಕಡಲೆ ಬೆಳೆ ಅಂದ ತಕ್ಷಣ ವಾತಾವರಣಕ್ಕೆ ಅನುಗುಣವಾಗಿ ಬೆಳೀತಕ್ಕಂಥ ಈ ಒಂದು ಹಿಂಗಾರಿ ಬರ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ತಳಿ ಇದು. ಈ ತಳಿನ ನಾವು ಹೆಚ್ಚಿಗೆ ಇಳುವರಿ ಪಡಿಬೇಕಪ್ಪ ಅಂತಂದ್ರೆ ನಾವು ಯಾವ ರೀತಿಯಾಗಿ ಒಂದು ಸೂಕ್ತ ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು? ಕಡಲೆ ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಮುಖ್ಯವಾಗಿ 2% ಅಂದ್ರೆ ಪ್ರತಿ ಲೀಟರ್ ನೀರಿಗೆ 20 ಗ್ರಾಂ ಯೂರಿಯಾ, ಅಥವಾ ಇತ್ತೀಚೆಗೆ ನಮಗೆ 94 ಅಂತಂದು 19-19 ಅನ್ನೋದು ಸಿಗುತ್ತೆ. ನಮಗೆ ಯೂರಿಯಾ ಬದಲಾಗಿ 19-19 ಕೂಡ ಪ್ರತಿ ಲೀಟರ್ ನೀರಿಗೆ 5-10 ಗ್ರಾಂ ಸಿಂಪರಣೆ ಮಾಡುವ ಮೂಲಕ ಈ ಒಂದು ಕಡಲೆ ಬೆಳೆಯ ಇಳುವರಿಯನ್ನು ನಾವು ಹೆಚ್ಚಿಸ್ಬೋದು. ಕಡಲೆ ಬೆಳೆಯನ್ನು ಬಿತ್ತಿದ 25-40 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಳುವರಿ ಪಡಿಬೇಕಪ್ಪ ಅಂದ್ರೆ ಕುಡಿ ಚೂಟದರಿಂದ ಕೂಡ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು. ಇತ್ತೀಚೆಗೆ ವಾತಾವರಣದ ಏರುಪೇರುಗಳಿಂದ ಅಥವಾ ತೇವಾಂಶದ ಕೊರತೆಯಿಂದ ಅಲ್ಲಿ ಹೂವು ಕಾಯಿ ಕುಂದರೋದು ಕೂಡ ಕಡಿಮೆ ಆಗ್ಬೋದು ಆ ಗಿಡಗಳಲ್ಲಿ. ಅಂತ ಒಂದು ಸಂದರ್ಭದಲ್ಲಿ ರೈತರು ಮುಖ್ಯವಾಗಿ ಏನು ಮಾಡ್ಬೇಕಂತಂದ್ರೆ ಯಾವುದೇ ಒಂದು ಕೀಟನಾಶಕ ಅಥವಾ ಫಂಜಿನಾಶಕಗಳನ್ನು ಬೆಳೆಗಳಿಗೆ ಏನು ಸಿಂಪರಣೆ ಮಾಡ್ತೀರಿ ಅದ್ರ ಜೊತೆಗೇ ಕ್ಲಾನೋಫಿಕ್ಸ್ 1 ml 4 ಲೀಟರ್ ನೀರಿಗೆ ಹಾಕಿ ಅದ್ರ ಜೊತೆಗೇ ಯೂರಿಯಾ ಅಥವಾ DAP ಅಥವಾ 19-19 ಅನ್ನು ಯಾವುದಾದ್ರೂ ಒಂದು ಪ್ರತಿ ಲೀಟರ್ ನೀರಿಗೆ ಯೂರಿಯಾವನ್ನು ತೆಗೆದುಕೊಂಡ್ರೆ 20 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ 19-19 ತೆಗೆದುಕೊಂಡ್ರೆ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಪ್ಲಸ್ 1 ml 4 ಲೀಟರ್ ನೀರಿಗೆ ಫ್ಲಾನೋಫಿಕ್ಸನ್ನು ನಾವು ಸುಮಾರು ನಮ್ಮ ಬೆಳೆ 35-40 ದಿವಸಗಳು ಇದ್ದಾಗ ಈ ಬೆಳೆಗೆ ಸಿಂಪರಣೆಯನ್ನು ಕೈಗೊಳ್ಬೇಕಾಗುತ್ತೆ. ಅಂದ್ರೆ ಸುಮಾರು 2-3 ಟೈಮ್ ಗೊಬ್ಬರದ ಜೊತೆಗೆ ಈ ಫ್ಲಾನೋಫಿಕ್ಸು ಅಥವಾ ಫಂಜಿನಾಶಕ ನಾವೇನು ಶಿಲೀಂಧ್ರ ನಾಶಕಗಳನ್ನು ಬಳಸ್ತಾವಲ್ಲ ಅದ್ರ ಜೊತೆಗೇ ನಾವು ಗೊಬ್ಬರ ಕೊಡೋದ್ರಿಂದ ಕೂಡ ನಾವು ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೋದು. ಸಿಂಪರಣೆಯ ಜೊತೆಗೇ ಯೂರಿಯಾ 19-19 ಅದ್ರ ಜೊತೆಗೆ ಫ್ಲಾನೋಫಿಕ್ಸ್ 1 ml 4 ಲೀಟರ್ ನೀರಿಗೆ ಹಾಕಿ ಕಡಲೆ ಬೆಳೆಗೆ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಕಡಿಮೆ ಅಂದರೂ ಕೂಡ 1-2 ಟೈಮು ನಾವು ಈ ಒಂದು ಕಡಲೆ ಬೆಳೆಗೆ ಅಂತರ ಬೇಸಾಯವನ್ನು ಎಡೆ ಹೊಡೆಯೋದನ್ನು ನಾವು ಮಾಡೋದ್ರಿಂದ ಕೂಡ ಬೇರುಗಳಲ್ಲಿ ಗಾಳಿಯಾಡುವಿಕೆಯಾಗಿ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಬೆಳೆಯಲ್ಲಿ ಯಾವುದೇ ಕಳೆ ಇರಲಾರ್ದಂಗೆ ನಾವು ನೋಡಿಕೊಂಡಾಗ ಮಾತ್ರ ಈ ಕಡಲೆ ಬೆಳೆಗೆ ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ನಮ್ಮ ರೈತರು ಮುಂಜಾಗೃತವಾಗಿ ಈಗ ಬಿತ್ತಿ ಏನೋ 30 ದಿವಸ 50 ದಿವಸ ಆಗಿದೆ ಅಂತ ಒಂದು 60 ದಿವಸದ ಒಳಗೆ ಕೂಡ ಏನು ಮಾಡಬೇಕು, 2-3 ಟೈಮ್ ದ್ರಾವಣದ ಮೂಲಕ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಕೊಡೋದ್ರಿಂದ ಯೂರಿಯಾ, DAP ಅಥವಾ 99 ಜೊತೆಗೆ ಫ್ಲಾನೋಫಿಕ್ಸನ್ನು ತಪ್ಪದೇ ನಮ್ಮ ರೈತರು ಸಿಂಪರಣೆ ಮಾಡುವ ಮೂಲಕ ಹೆಚ್ಚಿನ ಇಳುವರಿಯನ್ನು ನಾವು ಕಡಲೆ ಬೆಳೆಯಲ್ಲಿ ತೆಗೆದುಕೊಳ್ಬೋದು. ಕಡಲೆ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸೋದ್ರಿಂದ ನಮ್ಮ ರೈತರಿಗೆ ಹೆಚ್ಚಿನ ಇಳುವರಿಯ ಜೊತೆಗೆ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು. ಯಾವುದಾದ್ರೂ ಒಂದು ಸಮಸ್ಯೆ ಕಂಡು ಬಂದಲ್ಲಿ ರೈತರು ಪಕ್ಕದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಅಧಿಕಾರಿಗಳು ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. ಕಡಲೆ ಬೆಳೆಯಲ್ಲಿ ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन खुशहाल जीवन. ರೈತ ಮಿತ್ರರೇ, ಇದೀಗ ಕೇಳಿ ಕೆಲವು ರೈತ ಗೀತೆಗಳನ್ನ ವಿವಿಧ ಕಲಾವಿದರ ಧ್ವನಿಯಲ್ಲಿ. ಏಳು ರೈತ ಲಕ್ಷ ಕೊಟ್ಟು ನೀನು, ಏಳು